ಎಲ್ಲ ದನಗಳಿಗೆ ಕಾಳ್ಗಿಚ್ಚಿನಂತೆ ಇದು ಹರಡುತ್ತದೆ. ಮಿಶ್ರತಳಿ ಆಕಳುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟವಾಗುತ್ತದೆ. ಈ ರೋಗ ಬಂದಾಗ ವಿಪರೀತ ಜ್ವರ ಇರುತ್ತೆ, ಆಹಾರ ತಿನ್ನಲು ನೀರು ಕುಡಿಯಲು ಆಗೋದಿಲ್ಲ, ಬಾಯಿಯಲ್ಲಿ ಮತ್ತು ನಾಲಿಗೆಯಲ್ಲಿ ಮೊದಲು ಗುಳ್ಳೆಗಳು ಕಾಣಿಸಿಕೊಂಡು ನಂತರ ಅವು ಒಡೆದು ಹುಣ್ಣುಗಳಾಗ್ತವೆ, ಬಾಯಿಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತೆ, ಕಾಲಿನಲ್ಲಿ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ನಂತರ ನೊಣ ಕುಳಿತು ಹುಳುಗಳು ಸೇರಿಕೊಂಡು ಕೀವು ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟಿಕೊಂಡು ನಡೀತವೆ, ಇಲ್ಲವೇ ಮಲಗಿಕೊಂಡಿರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟಿನಲ್ಲಿ ಹುಣ್ಣುಗಳಾಗಿ ಕೆಚ್ಚಲು ಬಾವು ಬರುತ್ತದೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳ ಕಡಿಮೆಯಾಗುತ್ತದೆ. ರೋಗದಿಂದ ಒಂದು ಅಥವಾ ಎರಡು ವಾರ ನರಳಿ ನಂತರ ದನಗಳು ಗುಣಮುಖವಾಗ್ತವೆ. ಆದರೆ ಮುಂದೆ ಇವು ಈ ರೋಗದ ದುಷ್ಪರಿಣಾಮದಿಂದ ನರಳುತ್ತವೆ. ಅಂದರೆ ಹೆಚ್ಚಿನ ಉಸಿರಾಟ, ಬುಸುಗುಟ್ಟುವುದು, ತೇಕುವುದು, ಸರಿಯಾಗಿ ಮೇವು ತಿಂದೇ ಇರುವುದು ಮತ್ತು ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗುತ್ತದೆ. ಗೊರಸುಗಳು ಕಿತ್ತುಕೊಂಡು ಬರಬಹುದು, ಕೂದಲು ಬಿರುಸಾಗಿ ಹೊರಟಾಗಿರುತ್ತೆ, ಆಕಳುಗಳು ಸರಿಯಾಗಿ ಬೆದೆಗೆ ಬರೋದಿಲ್ಲ, ಬಂದರೂ ಗರ್ಭ ಕಟ್ಟೋದಿಲ್ಲ. ಈ ರೀತಿಯಿಂದ ಈ ರೋಗದಿಂದ ರೈತರಿಗೆ ತುಂಬಲಾರದ ಆರ್ಥಿಕ ಹಾನಿ ಆಗುತ್ತದೆ. ಈ ರೋಗವನ್ನು ತಡೆಗಟ್ಟಲು FMD ಚುಚ್ಚುಮದ್ದನ್ನು ವರ್ಷಕ್ಕೆ ಎರಡು ಬಾರಿ, ಒಮ್ಮೆ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಜೂನ್ನಲ್ಲಿ ಹಾಕಿಸಬೇಕು. ಪಶುಪಾಲನಾ ಇಲಾಖೆಯವರು ಚುಚ್ಚುಮದ್ದು ನೀಡಲು ಬಂದಾಗ ತಪ್ಪದೆ ಎಲ್ಲ ಜಾನುವಾರುಗಳಿಗೆ ಚುಚ್ಚುಮದ್ದು ಹಾಕಿಸಬೇಕು. ರೋಗದಿಂದ ನರಳುವಂಥ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರ ಮಾಡಿಸಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ರೋಗ ಪೀಡಿತ ಪ್ರದೇಶಗಳಲ್ಲಿ ದನಗಳ ಮಾರಾಟವನ್ನು ನಿಲ್ಲಿಸಬೇಕು. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಲಸಿಕೆಯನ್ನು ಬಳಸುವಾಗ ಕೆಲವೊಂದು ಕ್ರಮಗಳನ್ನು ಪಾಲಿಸಬೇಕು. ಪ್ರತಿಯೊಂದು ಪ್ರಾಣಿಗೂ ಕ್ರಿಮಿರಹಿತವಾದ ಸೂಜಿಯನ್ನು ಬಳಸಬೇಕು. ಕಂಪನಿಯವರು ನಿಗದಿಪಡಿಸಿದ ಪ್ರಮಾಣದಲ್ಲಿ ಮತ್ತು ಅದೇ ಪ್ರಕಾರ ಲಸಿಕೆಯನ್ನು ನೀಡಬೇಕು. ಲಸಿಕೆಯನ್ನು ನಿಗದಿಪಡಿಸಿದ ಉಷ್ಣತೆಯಲ್ಲಿಯೇ ಇಡಬೇಕು. ಹಿಂಡಿನಲ್ಲಿರುವಂಥ ಪ್ರತಿಯೊಂದು ಆರೋಗ್ಯದಿಂದ ಇರುವ ದನಕ್ಕೆ ಲಸಿಕೆ ಕೊಡಬೇಕು. ರೋಗ ಬಂದಾಗ ಲಸಿಕೆ ಹಾಕೋ ಬದಲು ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸಬೇಕು. ಲಸಿಕೆಯನ್ನು ಆದಷ್ಟು ಬೆಳಗಿನ ಜಾವದಲ್ಲಿಯೇ ಹಾಕಿಸಬೇಕು. ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಲಸಿಕೆ ಮೇಲೆ ಬೀಳದಂತೆ ಎಚ್ಚರ ವಹಿಸಬೇಕು. ಲಸಿಕೆ ಹಾಕುವ ಕುತ್ತಿಗೆ ಭಾಗವನ್ನು ಬಿಸಿ ನೀರಿನಲ್ಲಿ ಅದ್ದಿದ ಹತ್ತಿಯಿಂದ ಸ್ವಚ್ಛಗೊಳಿಸಿ ಆಮೇಲೆ ಲಸಿಕೆ ಹಾಕಬೇಕು. ಆದರೆ ಯಾವುದೇ ಕಾರಣಕ್ಕೂ ಆ ಭಾಗವನ್ನು ಸ್ಪಿರಿಟ್ನಿಂದಾಗಲಿ ಅಥವಾ ಟಿಂಕ್ಚರ್ ಅಯೋಡಿನಿಂದಾಗಲಿ ಲೇಪಿಸಬಾರದು. ಲಸಿಕೆ ಹಾಕುವ 15 ದಿನಗಳ ಮುಂಚೆ ಜಂತುನಾಶಕ ಔಷಧಿಯನ್ನು ಕೊಡಬೇಕು. ನಂತರ ಉತ್ತಮ ಆಹಾರ ಕೊಟ್ಟರೆ ಜಾನುವಾರುಗಳಲ್ಲಿ ಉತ್ತಮ ರೋಗ ನಿರೋಧಕ ಶಕ್ತಿ ಬರುತ್ತದೆ. ಹುಟ್ಟಿದ ಎಲ್ಲ ಕರುಗಳಿಗೆ 3 ತಿಂಗಳ ನಂತರ ವಿವಿಧ ಲಸಿಕೆಗಳನ್ನು ನಿಯಮಾನುಸಾರವಾಗಿ ಹಾಕಿಸಬೇಕು. ತುಂಬು ಗರ್ಭಿಣಿ ದನಗಳಿಗೆ ಲಸಿಕೆ ಹಾಕದೇ ಇರುವುದು ಒಳ್ಳೆಯದು. ಲಸಿಕೆ ಹಾಕಿದ ಮೇಲೆ ಪಶುಗಳ ದೇಹದಲ್ಲಿ ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಲು ಕನಿಷ್ಠ 21 ದಿವಸಗಳಾದರೂ ಬೇಕು. ಲಸಿಕೆ ಹಾಕಿದ 1-2 ದಿನಗಳಲ್ಲಿ ಕೆಲವೊಮ್ಮೆ ಜಾನುವಾರುಗಳಲ್ಲಿ ಜ್ವರ ಬರಬಹುದು. ಆಹಾರ ಕೂಡ ಕಡಿಮೆ ಸೇವಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಹಾಲಿನ ಇಳುವರಿ ಕಡಿಮೆಯಾಗಬಹುದು. ಅಲ್ಲದೆ ಕೆಲವೊಮ್ಮೆ ಲಸಿಕೆ ಹಾಕಿದ ಸ್ಥಳದಲ್ಲಿ ಗಡ್ಡೆಗಳಾಗಬಹುದು. ಅದಕ್ಕೆ ಉಪ್ಪಿನ ಶಾಖ ಕೊಡೋದ್ರಿಂದ ಅವುಗಳನ್ನು ಕರಗಿಸಬಹುದು. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದ್ರಲ್ಲ, ಈಗ ದೊಡ್ಡಾಟ ಕೇಳುವಂಥ ಕೀಚಕ ವಧೆ ಪ್ರಸ್ತುತಪಡಿಸ್ತಾರೆ ಹಾರೋ ಬೆಳವಡಿಯ ಮಡಿವಾಳ ಸ್ವಾಮಿ ಐ ಸಿದ್ಧಗಿರಿ ಮಠ ಮತ್ತು ಸಂಗಡಿಗರು. ತಮ್ಮ ಅಡಿದವರಿಗೆ ಸೇವಕಿಯ ವಂದನವಿರಲಿ. ಐಶ್ವರ್ಯ ವಸ್ತು ಮೇಲೆ ಕೇಳುವಂತವಳಾಗು. ಯಾಕಾಗಲಲ್ಲದು, ನೀನು ಯಾರು ಇಲ್ಲಿ ಏಕೆ ಬಂದಿರುವಿ? ನಿನ್ನ ಮನೋಗತವನ್ನು ವಿವರವಾಗಿ ತಿಳಿಸುವಂತವಳಾಗು. ಅಹೇ ಪ್ರಭು, ಹ, ನಾನೂರ್ವ ಗಂಧರ್ವ ಕನ್ನಿಕೆಯು. ನನಗೆ ಐವರು ಪತಿಯಂದರಿದ್ದಾರೆ. ಹ, ನಾನು ಅವರೊಡನೆ ಕಲಹ ಮಾಡಿ ಪಂಚ ಪಾಂಡವರ ಧರ್ಮಪತ್ನಿ ಆದ ದ್ರೌಪದಿ ಬಳಿಯಲ್ಲೇ ಸೇವೆ ಮಾಡುತ್ತಾ ಇದ್ದೆನು. ದೈವವಶಾತ ಪಾಂಡವರು ವನವಾಸಕ್ಕೆ ಹೋದದ್ದರಿಂದ ಸೈರೇಂದ್ರಿಯಾಗಿ ನಿಮ್ಮ ಬಳಿಗೆ ಬಂದಿರುವೆನು. ನಿರಾಕರಿಸದೆ ನನಗೆ ಆಶ್ರಯವನ್ನು ಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಯಾಕಾಗಲಲ್ಲದು, ಎಲ್ಲೋ ಯಾರಿಲ್ಲಿ? ಅಂತಃಪುರಕ್ಕೆ ಹೋಗಿ ಮಡಿದಿಯಾದ ಸುಧಿಷ್ಣಾದೇವಿಯನ್ನು ಕರೆದುಕೊಂಡು ಬರುವಂತವನಾಗು. ಅಹೇ ಮಹಾರಾಣಿಯವರೇ. ಅಹೇ ಸೇವಕ, ಮಹಾಪ್ರಭುಗಳು ತಮ್ಮನ್ನು ಅರಮನೆಗೆ ಕರೆದುಕೊಂಡು ಬರಬೇಕೆಂದು ಆಜ್ಞಾಪಿಸಿದ್ದಾರೆ. ಪ್ರಯುಕ್ತ ಅರಮನೆಗೆ ತೆರಳುವ ನಡೆಯುವಂತವರಾಗಿರಿ. ಅಹೇ ಸೇವಕ, ಯಾಕಾಗಲಲ್ಲದು, ತೆರಳುವಂತವನಾಗು, ನಡೆಯುವಂತವರಾಗಿರಿ. ಅಹೇ ಪ್ರಾಣೇಶ್ವರ, ಹ, ತಮ್ಮ ಪಾದಕಮಲಗಳಿಗೆ ಈ ಸುಧಿಷ್ಣಾದೇವಿಯ ವಂದನೆಗಳಿರಲಿ. ಐಶ್ವರ್ಯ ಮಸ್ತುವ ಮೇಲೆ ಕೇಳುವಂತವಳಾಗು. ಅಹೇ ಪ್ರಾಣೇಶ್ವರ, ಹ, ನನ್ನನ್ನು ಕರೆಸಿದ ಕಾರಣವೇನು? ಬೇಗನೆ ತಿಳಿಸುವಂತವರಾಗಿರಿ. ಕಾಂತಾ ಸದ್ಗುಣವಂತ. ಪ್ರಾಣೇಶ್ವರಿ. ಅಹೇ ಪ್ರಾಣೇಶ್ವರ, ಪರಮ ಸುಂದರಿಯಾದ ಈ ಸೇವಕಿಯಳನ್ನು ಮರ್ಯಾದೆಯಿಂದ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಅವಳಿಗೆ ತಕ್ಕ ಕೆಲಸವನ್ನು ಕೊಡುವಂತವಳಾಗು. ತಿಳಿಯಿತೆ ಕಾಂತೆ ಸದ್ಗುಣವಂತೆ. ಅಹೇ ಪ್ರಾಣೇಶ್ವರ, ಹ, ಯಾಕಾಗಲಲ್ಲದು, ಕರೆದುಕೊಂಡು ಹೋಗುತ್ತೇನೆ. ಕಾಂತಾ ಸದ್ಗುಣವಂತ, ಹೋಗಿ ಬರುವಂತವಳಾಗು. ಭಾರಮ್ಮ ಸೇವಕಿ. ಅಹೇ ಮಹಾರಾಣಿಯವರೇ, ನೀನು ಯಾರು, ನಿನ್ನ ಹೆಸರೇನು, ಹಾಗೂ ನಿನ್ನ ಪತಿ ಯಾರು? ಬೇಗನೆ ತಿಳಿಸುವಂತವಳಾಗು. ಮಹಾರಾಣಿಯವರೇ, ಅದೇನಿರುವುದು ಕೇಳುವಂತವಳಾಗು. ಕಣ್ಣು ಮಾರಾಣಿಯವರೇ, ನನ್ನ ಹೆಸರು ಸೈರೇಂದ್ರಿ. ಐವರು ಗಂಧರ್ವರು ಎನ್ನ ಪತಿಯಂದಿರು ನನ್ನನ್ನು ರಕ್ಷಿಸಬೇಕೆಂದು ತಮ್ಮ ಪಾದಕಮಲಗಳಿಗೆ ಬೇಡಿಕೊಳ್ಳುತ್ತೇನೆ. ಹೇಳಮ್ಮ ಸೈರೇಂದ್ರಿ, ನಿನ್ನ ಸಮಾಚಾರವನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ನೀನು ಇಲ್ಲಿಯವರೆಗೆ ಯಾವ ಕಾರ್ಯದಲ್ಲಿ ನಿರತಳಾಗಿದ್ದೆ? ಬೇಗನೆ ತಿಳಿಸುವಂತವಳಾಗು. ಅಹೇ ಮಹಾರಾಣಿಯವರೇ, ನಾನು ಇಲ್ಲಿಯವರೆಗೆ ಪರಪುರುಷರ ಸೇವೆಯನ್ನು ಮಾತ್ರ ಮಾಡಿದವಳಲ್ಲ, ತಮ್ಮ ಸೇವೆಯಲ್ಲಿಯೇ ನಿರತಳಾಗುವಂತೆ ಅನುಗ್ರಹಿಸಬೇಕೆಂದು ತಮ್ಮ ಪಾದಕಮಲಗಳಿಗೆ ಬೇಡಿಕೊಳ್ಳುತ್ತೇನೆ. ಅಹೇ ಸೈರೇಂದ್ರಿ, ಅಹೇ ಮಹಾರಾಣಿಯವರೇ, ನಿನ್ನ ಇಚ್ಛೆಯಂತೆ ಪರಮಾತ್ಮನ ಸಾಕ್ಷಿಯಾಗಿ ನಡೆದುಕೊಳ್ಳುತ್ತೇನೆ. ಬೇಗನೆ ಅಂತಃಪುರಕ್ಕೆ ನಡೆಯುವಂತವಳಾಗು. ಯಾಕಾಗಲಲ್ಲದು ತೆರಳುವಂತವರಾಗಿ. ಸಹೋದರ, ತಮ್ಮ ಪಾದ ಕಮಲಗಳಿಗೆ ಈ ಕೀಚಕನ ವಂದನೆ ಇರಲಿ. ಐಶ್ವರ್ಯ ಮಸ್ತು ಸಹೋದರ, ಮೇಲೆ ಕೇಳುವಂತವನಾಗು. ಯಾಕಾಗಲಲ್ಲದು. ಅಹೇ ಸಹೋದರಿ, ಅಹೇ ಸಹೋದರ, ತಮ್ಮ ಬಳಿಯಲ್ಲಿರುವ ಈ ಪರಮ ಸುಂದರಿ ಯಾರು? ಏನು ಕಾರಣ ಇಲ್ಲಿಗೆ ಬಂದಿರುವಳು? ತಿಳಿಸುವಂತವರಾಗಿರಿ. ಅಹೇ ಸಹೋದರ, ಅವಳು ಸೈರೇಂದ್ರಿ, ತೊತ್ತಿನ ಕೆಲಸಕ್ಕಾಗಿ ಬಂದವಳು. ಪರಸ್ತ್ರೀಯರನ್ನು ಕಂಡು ಯಾರೆಂದು ಕೇಳಬಾರದು. ತಿಳಿಯಿತೇ ಸಹೋದರ? ಸಹೋದರಿ, ಅಹೇ ಸಹೋದರ, ನಿನ್ನ ಬುದ್ಧಿಯ ಮಾತುಗಳನ್ನು ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದವನಲ್ಲ. ದೇವಲೋಕದ ಅಪ್ಸರೆಯಂತೆ ಹೊಳೆಯುವ ಈ ಸುರ ಸುಂದರಿಯನ್ನು ಕಂಡು ಮನಸ್ಸೋಲದ ಪುರುಷರಿಲ್ಲ ಈ ವಿರಾಟ್ ನಗರದಲ್ಲಿ. ತಿಳಿಯಿತೇ ಸಹೋದರಿ? ಅಹೇ ಸಹೋದರ, ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರುವುದು ಕೇಳುವಂತವನಾಗಿರಿ. ಅಜ್ಞಾನ ಕಾನಿ ಜ್ಞಾನದಿಂದ ಪತಂಗದ ಹುಳವು ದೀಪಕ್ಕೆ ಹಣ್ಣೆಂದು ತಿಳಿದು ತಿನ್ನಲು ಹೋಗಿ ತನ್ನ ಮೈ ಸುಟ್ಟುಕೊಂಡು ಸಾಯುವಂತೆ ಪರಸ್ತ್ರೀಯರ ಸೌಂದರ್ಯಕ್ಕೆ ಮೆಚ್ಚಿ ನಿನ್ನ ಮರಣವನ್ನು ಸಮೀಪಿಸಿಕೊಳ್ಳಬೇಡ. ಮರು ಮಾತನಾಡದೆ ಇಲ್ಲಿಂದ ತೆರಳುವಂತವನಾಗು. ಅಹೇ ಸಹೋದರಿ, ಅಹೇ ಸಹೋದರ, ಚಿನ್ನದ ಗೊಂಬೆಯಂತಿರುವ ಈ ಹೆಣ್ಣನ್ನು ನನಗೆ ಒಡಗೂಡಿಸದಿದ್ದರೆ ನನ್ನ ಪ್ರಾಣವೇ ಹಾರಿ ಹೋದಂತಾಗುವುದು. ತಿಳಿಯಿತೇ ಸಹೋದರಿ? ಅಹೇ ಸಹೋದರ, ಪುರುಷ ಮದವೆಂಬ ಮದ್ದಾನೆಯು ಕಂಡ ಕಂಡಂತೆ ಹರಿದಾಡುವುದು. ಹೆಣ್ಣು ಶಿವನ ಉರಿಗಣ್ಣು, ಮೂರ್ಖ, ತೆರಳು ಇಲ್ಲಿಂದ. ಅಹೇ ಸೈರೇಂದ್ರಿ. ಅಹೇ ಮಹಾರಾಣಿಯವರೇ, ಅಂತಃಪುರಕ್ಕೆ ತೆರಳುವ ನಡೆಯುವಂತವಳಾಗಲಿಲ್ಲದು ತೆರಳುವಂತವರಾಗಿರಿ. ಕಾಮತಾಪದಿಂದ ಸುಡುವ ನನ್ನ ದೇಹವನ್ನು ಅಂತ ಕರುಣವೆಂಬ ನಿನ್ನ ತಣ್ಣೀರಿನಿಂದ ಆರಿಸು. ತಿಳಿದೇ ಹೈಮಾಲಿ. ಎಲೋ ದುರುಳ, ಎಂಗಳೇರ ಮೇಲೆ ನಿನ್ನ ಬಲಾತ್ಕಾರವೇ? ನನ್ನ ಪತಿಗಳೈವರು ಈ ಸುದ್ದಿಯನ್ನು ಕೇಳಿದರೆ ನಿನ್ನನ್ನು ತುಂಡರಿಸಿ ಬಿಡುವರು. ತಿಳಿದೇ ಕಾಮುಕ. ಎಲೈ ಸ್ತ್ರೀಯಳೇ, ಎಲೋ ದುರಾತ್ಮ, ನಿನಗೆ ಎಷ್ಟು ಹೇಳಿದರು ನನ್ನ ಮಾತುಗಳು ಲಕ್ಷ್ಯಕ್ಕೆ ಬರಲಲ್ಲವು. ನಿನ್ನ ಮುಡಿ ಹಿಡಿದೆಳೆದು ಬಯಲಿಗೆ ಚಳ್ಳಿ ಬಿಡುವೆನು. ನಾರಿ ಮದನ ವೈಯಾರಿ. ಎಲೋ ಬಂಡ ಕೀಚಕ, ಕಂಡ ಕಂಡ ಕಾಮುಕರಿಗೆ ಸೆರಗು ಹಾಸಿ ಹಾಸ್ಯ ಮಾಡುವ ವೇಸಿಯೂ ನಾನಲ್ಲ. ನಿನ್ನನ್ನು ಸೆದೆ ಬಡಿಸದಿದ್ದರೆ ನಾನು ಪತಿರತ ಸ್ತ್ರೀಯಲೇ ಅಲ್ಲ. ತಿಳಿಯಿತೇ ಕಾಮುಕ. ಬಲ ನಾನು ನಿನ್ನನ್ನು ಯಾವ ಕಾಲಕ್ಕೂ ಬಿಡುವುದಿಲ್ಲ. ನನ್ನ ಮನದ ಬಯಕೆಯನ್ನು ಪೂರೈಸುವಂತವಳಾಗು. ಅಯ್ಯೋ ಹರಾರ ಮುಕುಂದ ಮುರಳೀಧರ, ಮುರವರ್ಧನ ಕೇಶವ, ನನ್ನನ್ನು ರಕ್ಷಿಸು ದೇವ, ನನ್ನನ್ನು ರಕ್ಷಿಸು. ಜಾ ಶಿವ ಈ ದುರುಳನಿಂದ ಪಾರ ಮಾಡು ದೇವ ಮಾನುಭಾವ. ಯಾರವರು? ದ್ರೌಪದಿ ಇಂಥ ಅಪರಾತ್ರಿ ವೇಳೆಯಲ್ಲಿ ಕೃಷ್ಣ ಕೃಷ್ಣ ಎಂದು ಕೂಗಲು ಕಾರಣವೇನು? ತಿಳಿಸುವಂತವಳಾಗು. ಅಹೇ ಪ್ರಾಣೇಶ್ವರ, ನಿನ್ನ ದಿನ ಬಂಡ ಕೀಚಕನು ಎಲ್ಲ ಮುಡಿ ಹಿಡಿದೆಳೆದು ಅಪಮಾನ ಮಾಡಲು ಯತ್ನಿಸಿದಕ್ಕೆ ಕೃಷ್ಣ ಕೃಷ್ಣ ಎಂದು ಕೂಗಬೇಕಾಯಿತು. ತಿಳಿತೆ ಕಾಂತ ಸದ್ಗುಣವಂತ ಪಾಂಚಾಲಿ ಪ್ರಾಣೇಶ್ವರ, ಯಾವಾಗಲೂ ಬರಿ ಬಂಧನ ಮಾತಣ್ಣೆ ಒಡ್ಡಿವೆಯಲ್ಲ, ಮುಂದೇನಾಯ್ತು ಪೇಳುವಂತವಳಾಗು. ಅಹೇ ಪ್ರಾಣೇಶ್ವರ, ಕೋಪ ರೂಢನಾಗುವುದು ಸಹಜ. ನನ್ನನ್ನು ತಾಪಗೊಳಿಸಿದ ಆ ದುರುಳನನ್ನು ಸಂವಾರ ಮಾಡುವರಿಗೂ ನನಗೆ ಸಮಾಧಾನವಿಲ್ಲ ದೇವ, ಸಮಾಧಾನವಿಲ್ಲ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಕ್ಷಣ ಮಾತ್ರದಲ್ಲಿ ಬಲ ಹಲಲ ದುರುಳದ ಉದರ ಬಗೆದು ನಿನ್ನನ್ನು ಶಾಂತಗೊಳಿಸುತ್ತೇನೆ. ಮೋಸರ್ತನದಿಂದ ಆತನನ್ನು ನಾಳಿನ ರಾತ್ರಿ ಗರಡಿ ಮನೆಗೆ ಬಾ ಎಂದು ವೈಯಾರದಿಂದ ಪೇಳುವಂತವಳಾಗು. ಕಾಂತೆ ಸದ್ಗುಣವಂತೆ ಪ್ರಾಣೇಶ್ವರ, ಯಾಕಾಗಲ್ಲದು ದುರಾತ್ಮ? ನಿನ್ನೆ ನೀನು ನನ್ನ ಕೈಯಿಂದ ಜಾರಿ ಹೋಗಿದ್ದೀಯಲ್ಲವೇ. ಆಹಾ ಮನೋಹರಿ ಮನೋಹರಿ, ಆಹಾ ಮನೋಹರ ಮನೋಹರ. ಹಣ್ಣು ಸೈರೇಂದ್ರಿ ಹಣ್ಣು, ಇನ್ನೊಮ್ಮೆ ಮನೋಹರನೆಂದು ಹಣ್ಣು ಕೇಳುವೆನು ಕಿವಿ ತುಂಬಿ ಮನ ದುಂಬಿ. ಅಹೇ ರಮಣ, ನೀನಿನ ದಿನ ಯಾರಾದರೂ ನಿಂದೆ ಮಾಡುವರೆಂದು ಭಯಗೊಂಡು ಆ ಸನ್ನಿಧಿಯಲ್ಲಿ ನಾನು ಸೇರಲಿಲ್ಲ. ಇಂದಿನ ರಾತ್ರಿ ಗರಡಿ ಮನೆಗೆ ಒಬ್ಬಂಟಿಗರಾಗಿ ಬರುವಂತವರಾಗಿರಿ, ನಾನಿನ್ನೂ ಹೋಗಿ ಬರುತ್ತೇನೆ. ಮನೋಹರಿ ಸಂದೇಹವಿಲ್ಲದೆ ತೆರಳುವಂತವಳಾಗು. ಇಂದಿನ ರಾತ್ರಿ ನನಗೆ ರತಿಯ ಮಧುರ ರಾತ್ರಿ, ಆನಂದ ಮಹಾದಾನಂದವಾಯಿತು. ತರುಣಿಯೇ, ಹಗಲಿನಲ್ಲಿ ನಿನ್ನ ಕೈಗಳು ಮೃದುವಾಗಿದ್ದರು, ರಾತ್ರಿಯ ವೇಳೆಯಲ್ಲಿ ಇಷ್ಟೇಕೆ ಬಡ ಶರೀರವಾಗಿರಬಹುದು? ಏನಿದಾಶ್ಚರ್ಯ? ಛೇ ಛೇ ಮುಟ್ಟಬಾರದು ಎಲೈ ಬಂಡ ಕೀಚಕ. ಈ ಮನೋಹರಿಯನ್ನು ಕಂಡು ಇಷ್ಟೇಕೆ ಬೆದರುವಿ? ಈ ಅದರ ಅಮೃತವನ್ನು ಸವಿದು ಆನಂದ ಹೊಂದು, ಮುಂದಕ್ಕೆ ಬಾರು ಕಾಮಾಂಧನೆ. ಹೆಂಗಳೆಯರ ರೂಪವನ್ನು ತೊಟ್ಟು ಬಂದಿರುವೆಯ ಮೂರ್ಖ, ಕ್ಷಣಾರ್ಥದಲ್ಲಿ ನಿನ್ನನ್ನು ಯಮಲೋಕಕ್ಕೆ ಅಟ್ಟು ಬಿಡುವೆನು. ಮೂರ್ಖ ಬಿಡು ನಿನ್ನ ತರ್ಕ. ಎಲೈ ಬಂಡ ಚೀಚಕ, ನಿಮ್ಮಂಥವರನ್ನು ಸಂವಾರ ಮಾಡಲಿಕ್ಕೆ ಸ್ತ್ರೀ ವೇಷ ಧಾರಣ ಮಾಡಿರುವೆನು. ಜ್ಯೋತಿಯು ನಂದುವ ಕಾಲಕ್ಕೆ ಹೆಚ್ಚಿನ ಪ್ರಕಾಶ ಬೀರುವಂತೆ ಇನ್ನು ಕೆಲವೇ ನಿಮಿಷಾರ್ಧದಲ್ಲಿ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷ. ಪರ ಹೆಣ್ಣು ಮಕ್ಕಳನ್ನು ಕಾಮುಕ ದೃಷ್ಟಿಯಿಂದ ನೋಡುವವನ ತಾಯಿ ಹಾದರ ನಾಯಿ ತಂದೆ. ತಿಳಿಲೇ ಮೂರ್ಖ, ವಿರಾಟನ ಅರಮನೆಗೆ ಬಂದ ನೀನು ಈಗ ಮಲ್ಲ ಯುದ್ಧಕ್ಕೆ ಎದುರಾಗುವ, ಒಳ್ಳೆಯದು ಮಲ್ಲ ಯುದ್ಧಕ್ಕೆ ಎದುರಾಗುವಂತವನಾಗು. ಇಲ್ಲಿಯ ತನಕ ಕೀಚಕ ವಧೆ ದೊಡ್ಡಾಟ ಕೇಳಿದ್ರಲ್ಲ. ಪ್ರಸ್ತುತಪಡಿಸಿದವರು ಹಾರೋ ಬೆಳವಡಿಯ ಮಡಿವಾಳ ಸ್ವಾಮಿ ಐ ಸಿದ್ಧಗಿರಿ ಮಠ ಮತ್ತು ಸಂಘಟಿತರು. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50 ಈ ಸಲದ ಎಸ್ಡಿಎಂ ಡಾಕ್ಟರ್. ನಾನು ಡಾಕ್ಟರ್ ನಾಗರಾಜ್ ಉಮಚಗಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಲುಬು ಮತ್ತು ಕೀಲು ತಜ್ಞನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಾನು ಅಸ್ಥಿರಂಧ್ರತೆ ಅಥವಾ ಆಸ್ಟಿಯೋಪೋರೋಸಿಸ್ ಬಗ್ಗೆ ಮಾತನಾಡಲಿದ್ದೇನೆ. ಅಸ್ಥಿರಂಧ್ರತೆ ಅಂದರೇನು ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳೇನು, ಅದನ್ನು ತಡೆಗಟ್ಟಲು ಬೇಕಾಗಿರುವ ಕ್ರಮ ಮತ್ತು ಚಿಕಿತ್ಸೆಯ ಬಗ್ಗೆ ಮಾತನಾಡಲಿದ್ದೇನೆ. ಪ್ರಶ್ನೆ ಕೇಳಿಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3415, 244-3416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಇನ್ನ ಹೊತ್ತಾತು ಬರೋಣಂತ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಳಗೆ. ಇದು ಇಂದಿನ ಕೃಷಿರಂಗ.